ಇವತ್ತು ಉದಾಹರಣೆಗೆ ಒಂದ್ 5 ಸೇರ್ ಹಾಕವಂದ್ರಿ ಅವನ 2 ದಿವಸ ಕೂಲಿ ಆಗಲ್ದಕ್ಕ, ಒಂದ್ 500 ಕೂಲಿ ವ್ಯಾಪ್ಸ ಆದ್ರೂ ಬಿಡೋದಿಲ್ಲ ಸರ್. ನಾವು ಬಿಡಿಸ್ಕೊಂಡು ಕೈ ಅಂತೂ ಬಿಡಂಗಿಲ್ಲ. ಹ್ಮ್ ಸರ್, ಅವ್ ಬಿಡಕ ಬರಲ್ಲ ಸರ್. ಅವ್ ನಮಗ್ ನೋಡ್ರ ವೈಯಕ್ತಿಕ ವಿಚಾರ ಮಾಡ್ರ ಲಾಸ್ ಆಗುತ್ತೆ ಸರ್. ಎಲ್ಲಾರ ಹೋದ್ರ 500 ಕೊಡ್ತಾರ, ನಾವ್ 2 ದಿವಸ ಕಷ್ಟ ಬಿಡ್ ತಕೋಬೇಕು ಸರ್. ಅಂತ ಈ 2.5 ಎಕರೆನು ಮಳೆ ಆಶ್ರಿತನ ಅಥವಾ ನೀರಾವರಿ ಇದೆಯಾ? ಮಳೆ ಆಶ್ರಿತ ಆಗೈತೆ ಸರ್. ನೀರ್ ಸಣ್ಣ ಐತ್ ಸರ್. ನೀರು ಇನ್ನೊಬ್ರು ಮಾಡ್ತಾರ ತಮ್ಮರು, ನಮ್ದು ಇಲ್ಲ ಸರ್. ಮಾಡಿಲ್ಲ ಸರ್. ಜೋಳ ಬೆಳಿತೀರಿ? ಹ್ಞೂ ಸರ್. ಮಿಶ್ರ ಬೆಳೆಯಾಗಿ ತೊಗರಿ ಔಡ್ಲ ಇವನ್ನೆಲ್ಲ ಹಾಕಿದ್ದೀವಿ ಸರ್. ವರ್ಷದಲ್ಲಿ ಒಂದು ಬೆಳೆ? ಒಂದ್ ಬೆಳೆ ಸರ್. ಈ ವರ್ಷ ಒಂದ ಬೆಳೆ ಆಗ್ಬಿಟ್ಟು ಸರ್. ಒಂದ ಬೆಳೆ ಹೆಚ್ಚಿಗೆ ಏನು ಬೆಳಿಲಿಕ್ಕೆ ಇಲ್ಲ. ತರಕಾರಿ ಮಾಡ್ಬೇಕಂತ ಸರ್ ಹೊಳ್ಳಿ, ಅದು ಒಂದ್ ಸ್ವಲ್ಪ ಅನುಕೂಲ ಆಗ್ಲಿ ಸರ್. ವಾತಾವರಣ ಸರಿ ಆಗ್ಲಿಲ್ಲ, ಮಳೆ ಆಗ್ಲಿಲ್ಲ, ಒಂದ್ಕೊಂದ ಅದು ಒಂದ್ಲಿಲ್ಲ ಸರ್. ಈಗ ಜೋಳ ನಿಮ್ಮ ಭಾಗದ ಬಹುಮುಖ್ಯವಾಗಿರ್ತಕ್ಕಂತ ಆಹಾರ ಬೆಳೆ ಬೇಕೇ ಬೇಕು ಅಂದ್ರೆ ಗೋವಿನ ಜೋಳ ಸರ್. ಇದು ಮೆಕ್ಕೆಜೋಳ? ಮೆಕ್ಕೆಜೋಳ. ಮೆಕ್ಕೆಜೋಳ ಹಾಕ್ತೀವಿ. ಹೌದು ಸರ್. ಓಹೋ, ಹೌದು ಸರ್. ಈ ಊಟದ ಜೋಳ ಬೆಳೆಯಲ್ಲ ನೀವು? ಊಟದ ಜೋಳ ಹಾಕಿದ್ವಿ ಸರ್, 8 ವರ್ಷ ಇದ್ದೂರಿ ಮನೆಗೆ. ಮನೆಗೆ ಇದ್ದೂರಿ ಬಿಟ್ಟು ಬಿಟ್ಟು ಈ ವರ್ಷ ಹಾಕ್ಲಿಲ್ಲ. ಸೊ ಮೆಕ್ಕೆಜೋಳ ಅಂದ್ರೆ ಮುಖ್ಯವಾಗಿ ಬೆಳಿತೀರಿ? ಹ್ಞೂ ಸರ್. ಸೊ ಇಳುವರಿ ಚೆನ್ನಾಗಿ ಬರ್ತದ ಹೇಗೆ? ನೀವು ಮಳೆ ಆಶ್ರಿತ ಅಂತ ಹೇಳ್ತೀರಾ, ನೀರ್ ಸಾಲೋದಿಲ್ಲ ಅಂತೀರಾ? ಈ ವರ್ಷ ಅದು ಸ್ವಲ್ಪ ಸ್ವಲ್ಪ ಮಳೆಗೆ ಚೆನ್ನಾಗಿ ಬಂತು ಸರ್. ವೆರಿ ಉತ್ತಮ ಸರ್. ಇಲ್ಲೇ RSK ಅಂತಾರಲ್ರಿ, ಇದು ಕೃಷಿ ಇಲಾಖೆ ಬೀಜ ತಂದ್ವಿ ಸರ್. ಅಲ್ಲೇ ತಂದ್ರಿ? ಹ್ಞೂ ಸರ್. ಬರೀ 500 ರೂಪಾಯಿ ಒಂದ್ ಪ್ಯಾಕೆಟ್ ಬೀಜ್ರಿ ಅವು, ಚೆನ್ನಾಗಿ ಬಂದ್ವಿ ಸರ್. ಎಷ್ಟು ಪ್ಯಾಕೆಟ್ ಹೋಯ್ತು ನಿಮ್ಮ ಹೊಲಕ್ಕೆ? ನಾವು ಒಂದ್ 3 ಬಳಸಿದ್ವಿ ಸರ್, 3 ಪ್ಯಾಕೆಟ್ ರೀ. ಅದು ಒಂದು 45 ಚೀಲ ಗೋವಿನ ಜೋಳ. ಏನ್ ರೇಟ್ ಸಿಕ್ತು? ಅದು 1900 ಸಿಕ್ ಸರ್. 2000 ಮೇಲೆ ಹೋಗಿತ್ತು ಅಂದ್ರ ಸರ್, ಇನ್ನು ಗೌರ್ಮೆಂಟ್ ಇದನ್ ಮಾಡಿಲ್ಲ ಸರ್, ಖರೀದಿ ಕೇಂದ್ರ ಮಾಡಿದ್ದಿಲ್ಲ ಸರ್. ಸ್ವಲ್ಪ ಅವಾಗ ಕ್ಲೈಮೇಟ್ ಎಡ ಆಗಿ ಡಿಮ್ ಆದ ಸರ್ ಜೋಳ, ಕಲರ್ ಶೇಡ್ ಆಗಿಬಿಟ್ಟು, ಕಲರ್ ಶೇಡ್ ಆಗಿ ಸ್ವಲ್ಪ ಕೊಣ್ಣಕ್ಕ ಹಿಂದೆ ಮುಂದೆ ನೋಡಿದ್ರ ಸರ್. ಹ್ಮ್ ಸರ್. ಎಷ್ಟ್ ಪ್ಯಾಕೆಟ್ ಆಗಿದ್ವು ಅಂದ್ರಿ? 45 ಪ್ಯಾಕೆಟ್. ಹ್ಞೂ ಸರ್. ಎಷ್ಟು ಕ್ವಿಂಟಲ್ ಲೆಕ್ಕದಲ್ಲಿ ಆಯ್ತು? 26 ಕ್ವಿಂಟಲ್ ಆಯ್ತು ಸರ್. 26 ಕ್ವಿಂಟಲ್ ಆಯ್ತು. ಹ್ಞೂ ಸರ್. ಒಂದು ಕ್ವಿಂಟಲ್ಗೆ ರೇಟ್ ಸಿಕ್ಕಿದ್ದು 1900 ರೂಪಾಯಿ. ನಮ್ಮ ಒಂದು ದುಡ್ಡಂತ ಫಲ ಬಂತ್ ಸರ್. ಬಂದಿದೆ? ಬಂತ್ ಸರ್. ಖರ್ಚ್ ಏನ್ ಕಡಿಮೆನ ಜಾಸ್ತಿ ಮೆಕ್ಕೆಜೋಳಕ್ಕೆ? ಖರ್ಚ್ ಆಗತ್ ಸರ್. ಯೂರಿಯಾ ಸಿಗ್ಲಿಲ್ಲ ಈ ವರ್ಷ. ಯೂರಿಯಾ ಗೊಬ್ಬರದ ಪ್ರಾಬ್ಲಮ್ ಆಗ್ಬಿಟ್ ಸರ್. ಒಟ್ಟ ಯೂರಿಯಾ ಬಿಡ್ಲೇ ಇಲ್ಲ. ಯೂರಿಯಾ ಸಿಕ್ಕಿಲ್ಲದ್ರು ನಿಮ್ಗೆ ಇಳುವರಿಗೆ ಏನು ವ್ಯತ್ಯಾಸ ಆಗಿಲ್ಲ? ಸ್ವಲ್ಪ ತಂದ್ವಿ, ಕಷ್ಟ ಬಿಟ್ಟು ಒಂದ್ 3 ಚೀಲ ಹಾಕಿದ್ವಿ ಸರ್. 3 ಬ್ಯಾಗ್, 3 ಬ್ಯಾಗ್ 2 ಎಕರೆಕ್ಕ. ಅದೇನು ಲಿಕ್ವಿಡ್ ನಲ್ಲಿ ಕೊಡ್ತಾರೆ ಯೂರಿಯಾ, ನ್ಯಾನೋ ಯೂರಿಯಾ ಅಂತಾರೆ? ಇಲ್ಲ ಸರ್, ಕಾಳ ಯೂರಿಯಾ ಅಂತಾರೆ. ಕಾಳ ಯೂರಿಯಾ ಸರ್, ಬುಡುಕ್ ಹಾಕಲ್ ಸರ್. ಬಡ್ಡಿ ಬಡ್ಡಿ ಅಂತೂವಲ್ಲ. ಬಡ್ಡಿ ಆಮೇಲೆ ಸ್ವಲ್ಪ ಗಡ್ಡಿ ಹೊಡೆದ್ ಬಿಡ ಸರ್. ಎಡಿ ಕುಂಟಿ ಹೊಡೆದ್ ಮುಚ್ಚಿ ಬಿಟ್ಟಿ ಸರ್. ಮೆಕ್ಕೆಜೋಳಕ್ಕೆ ಮುಖ್ಯವಾಗಿ ಏನೇನ್ ಸಮಸ್ಯೆಗಳು ಕಂಡು ಬರ್ತವೆ? ಮೆಕ್ಕೆಜೋಳಕ್ ಸರ್ ಒಂದು 20 ದಿನ ಆದ್ಮೇಲೆ ಸುಳಿ ರೋಗ ಬರ್ತ ಸರ್. ಸುಳಿಯಕ್ ಒಂದು ಇದು ಬರ್ತ ಸರ್, ಸುಳಿ ಗೊಬ್ಬರ ಅಂತ. ಅದು ಒಂದು 4 ಕಿಲೋದ 700 ರೂಪಾಯಿ ಸರ್. ಪೌಡರ್, ಪೌಡರ್ ಅಂದ್ರ ಚಾಪುಡಿ ಇದ್ದಾಗಿರ್ತ ಸರ್. ಅದನ್ನ ಸುಳಿಗೆ ಹಾಕ್ಬೇಕು. ಅದನ್ನ ಅಷ್ಟು 4 ಜನ ಕಲ್ತು ಇಷ್ಟು ಚಿಟ್ಟಾಗ ತುಂಬಿಕೊಂಡು ಇಷ್ಟಿಷ್ಟು ಸುಳಿಗೆ ಹಾಕ್ಯಂತ ಹೋಗ್ಬೇಕ್ರಿ. ಅಷ್ಟು ಗಿಡಗಳಿಗೂ ಎಲ್ಲವೂ ಕೌಂಟ್ ಮಾಡಿದಂಗ ಸರ್. ಓಹೋ, ಇಡೀ 2 ಎಕರೆ 2.5 ಎಕರೆನ ಕೌಂಟ್ ಮಾಡಿದಂಗ ಹಾಕ್ಬೇಕು. ಒಂದು ಬಿಡಂಗಿಲ್ಲ, ಬಿಟ್ರ ಆಗಲ್ಲ. ಹ್ಞೂ ಸರ್. ಅದ್ರಾಗ ಒಂದು ಗೊಣ್ಣಿಹುಳು ಬರ್ತ ಸರ್. ಆ ಗೊಣ್ಣಿಹುಳ ಇಡೀ ಕಾಂಡನ ತಿಂದ್ಬಿಡ್ತು ಸರ್. ಅದು ಸತ್ತು ಹೋಗುತ್ತೆ ಸರ್. ಅದನ್ನ ಹಾಕಿರ್ ಒಂಥರ ದಪ್ಪನ ರಬ್ಬರ್ ಹುಳ ಟೈಪ್ ಬರ್ತ. ಔಷಧಿ ಹಾಕೋದಕ್ಕೆ ಯಾವ ಗಿಡಗಳು ಮಿಸ್ ಆಗಲ್ಲ? ಮಿಸ್ ಆಗ್ಬಾರ್ದು ಸರ್. ಆಗದಾಗ ನೋಡ್ಕೊಂತು ಸರ್. ಹುಡುಗರ್ ಕೊಡಗಲ್ಲ. ಹಾಕಿದರೆ ಹಾಕಿಲ್ಲ ಅಂತ ಗೊತ್ತಾಗೋದು ಹೇಗೆ? ಅದು ಸ್ವಲ್ಪ ಅಲ್ಲೇ ಕಲರ್ ಆಗುತ್ತೆ ಸರ್. ಹಾಕಿರೋದ್ರಿ ನೀಲಿ ಕಲರ್ ಬರ್ತ ಸರ್, ಹಿಂಗ ಮ್ಯಾಲ್ ಬಿದ್ದಾಗ ಗರಿಗೆ. ಅದು ಸ್ವಲ್ಪ ನಮ್ ಕನ್ಫರ್ಮ್ ಆಗುತ್ತೆ ಹಾಕ ಮುಂದ. ಆಮೇಲೆ ತ್ಯಾವ್ ಕೊಯ್ಬಿಡ್ತು ಸರ್. ಇದು ಒಂದೇ ಸಮಸ್ಯೆನ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಮೆಕ್ಕೆಜೋಳದಲ್ಲಿ? ಅದು ಎಲೆಗೆ ಇದು ಬರ್ತ ಸರ್, ಥ್ರಿಪ್ಸ್. ಅದು ಬಂದ್ರು ಬಾಳ ತಿನ್ ಹೋಗ್ಬಿಡ್ತು ಸರ್. ಅಂದ್ರ ಕ್ಲೈಮೇಟ್ ಮುಂಗಾರಿ ಬರಲ್ಲ ಸರ್. ಅದು ಈಗ ಹಿಂಗಾರಿ ಮಾಡ್ತಾರಲ್ರಿ, ಅವಕ್ ಬರ್ತ್ರಿ. ಮುಂಗಾರಿ ಏನ್ ಬರ್ಲಿಲ್ಲ ಸರ್ ನಮ್ಗ. ಅದು ಬಂದ್ರು ಎಲಿ ವಾಣಿಕೆ ಅಂತ ಸಿಡಿ ರೋಗದ ಟೈಪ್ ಆಗಿ ಬೆಂಕಿ ರೋಗ ಅಂತಾರ, ಆ ಟೈಪ್ ಆಗಿ ಹೋಗ್ಬಿಡ್ತಾರ. ಇಷ್ಟೊಂದು ಮ್ಯಾನೇಜ್ ಮಾಡಿದ್ರೆ ಆಯ್ತು ನಿಮ್ಗೆ? ಚೆನ್ನಾಗಿ ಬರ್ತದೆ. ಹ್ಞೂ ಸರ್. ಈಗ ನೀವು ಅಂದ್ರೆ ಕಡಿಮೆ ಭೂಮಿ ಇದೆ, ಇದ್ದಿದ್ರಲ್ಲೇ ನಿಮ್ಗೆ ಉತ್ತಮ ಬೆಳೆಯನ್ನು ತೆಗಿಬೇಕು. ಕುಟುಂಬಕ್ಕೆ ಒಂದಿಷ್ಟು ಹಣಕಾಸು ದೊಡ್ಡ ಮಟ್ಟದಲ್ಲಿ ಬರದೇ ಇದ್ರೂ ಬೇಕೇ ಬೇಕು. ಬೇಕು ಸರ್, ಸಣ್ಣ ಪ್ರಮಾಣದಲ್ಲಾದ್ರೂ ಬೇಕೇ ಬೇಕು. ಬೇಕು ಸರ್, ಬೇಕು ಸರ್. ಈ ಭೂಮಿಯ ಫಲವತ್ತತೆ ಬಹಳ ಮುಖ್ಯ. ಹೌದು ಸರ್, ಹೌದು ಸರ್. ಇದಕ್ಕೆ ಏನ್ ಮಾಡ್ತೀರಿ ನೀವು? ಅದಕ್ಕೆ ಸರ್ ಹಸಿರು ಎಲಿ ಒಡ್ನೆಂದು ತಪ್ಲ ವಂಗಿ ಚುಬಾಬುಲ್ ತಪ್ಲ ಒಂದ್ ತೆಗ್ಗಿಗೆ ಹಾಕ್ತದ ಸರ್ ಕೋದ್ಕೋದು, ಅದು ಸ್ವಲ್ಪ ಕಳ್ತಿರ್ತ ಸರ್. ಅದನ್ನ ಮುಂಗಾರಿ ಮಳೆ ಮೂಮೆಂಟ್ನಾಗ ಅದನ್ನ ಕಿತ್ತು ಹೊಲಕ್ ಹಾಕ್ತವ್ರಿ. ಅದು ಗೊಬ್ಬರ ಆಗ್ತದೆ, ಹೊಲಕ್ ಹಾಕ್ತದೆ ಸರ್. ಹಸಿರೆಲೆ ಗೊಬ್ಬರ ಸರ್. ನೆಕ್ಸ್ಟ್ ಕುರಿ ಪರಿ ತಬ್ಬಿಸ್ತವ್ರಿ, ಸ್ವಲ್ಪ ಕುರಿ ತಬ್ಬಿಸ್ತವ್ರಿ. ಆಮೇಲೆ ಅನೇಕ ಕಸ ಕಡ್ಡಿ ಇರ್ತಲ್ರಿ, ರೂಟ್ರುವೆಟ್ ಹೊಡೆದು ನೆಲದಾಗ ಮುಳುಗಿಸ್ತಾರೆ. ಹೌದ್ ಸರ್, ಹಂಗಾದ್ರ ಪಿಕಪ್ ಆಗತ್ರಿ, ಇಲ್ಲಾಂದ್ರೆ ಆಗಲ್ಲ ಸರ್. ಅಂದ್ರೆ ಹೆಚ್ಚು ನೀವು ಅಂಗಡಿಯ ಗೊಬ್ಬರಗಳಿಗೆ ಹಣ ವ್ಯಯ ಮಾಡಕ್ ಆಗಲ್ಲ. ಆಗಲ್ರಿ ಸರ್, ತಳ ಗೊಬ್ಬರ ಹಾಕಿದೀವಿ ಸರ್, ಒಂದು ಡಿ ಎ ಪಿ, ಒಂದು ಸ್ಪಿಕ್ ಇವು ಡಿ ಎ ಪಿ, ಒಂದು ಕಾಂಪ್ಲೆಕ್ಸ್ ಹಾಕಿದ್ವಿ ತರ ಮೊದಲನೇ ಸರ. ಆಮೇಲೆ ನೆಕ್ಸ್ಟ್ ತಾಡದು ಇವ್ರೆ ಹಾಕಿದ್ರು ಸರ್. ಈಗ ನೀವು ಅಕ್ಕಡಿ ಬೆಳೆ ಅಂತ ಮಾಡ್ತೀರಾ? ಹೌದು ಸರ್. ಔಡ್ಲ ಹಾಕ್ತಿರಿ, ತೊಗರಿ ಹಾಕ್ತಿರಿ, ಎಲ್ಲ ಹಾಕ್ತಿರಿ. ಈ ಮೆಕ್ಕೆಜೋಳಕ್ಕೆ ನೀವು ಯಾವ್ದಾದ್ರು ಔಷಧಿ ಸಿಂಪರಣೆ ಮಾಡೋದ್ರಿಂದ ಈ ಬೆಳೆಗಳಿಗೆ ಏನಾದ್ರು ತೊಂದರೆ ಆಗ್ತದೆ? ಹೇಗೆ? ಅದು ಕಳೆನಾಶಕ ಒಂದ ತೊಂದರೆ ಕೊಡೋದು ಸರ್, ಬ್ಯಾರೇದ್ ಏನ್ರ ಇದು ವೆಂಡ ಸ್ವಲ್ಪ ಅವು ಇವು ಹೊಡೆದ್ರೆ ಏನಾಗಲ್ಲ, ಏನಾಗಲ್ಲ. ಇದು ಸುಳಿಯಾಗಿದ್ದು ಸೀರ್ನು ಹೋಗುತ್ತೆ ಸರ್. ಅಕ್ಕಡಿಯಾಗಿದ್ದು ಏನ್ರ ಹಸಿರು ಹುಳ ಕೀಟನು ಹೋಗುತ್ತೆ ಸರ್. ನೀವು ಕಳೆನಾಶಕವನ್ನು ಬಳಸುವಷ್ಟು ಅಗತ್ಯ ಇರ್ತದ? ಯಾಕಂದ್ರೆ ಸಣ್ಣ ಭೂಮಿ, ನೀವು ಒಂದಿಷ್ಟು ಆಳುಗಳನ್ನಿಟ್ಟು ಕಳೆ ನಿಯಂತ್ರಣ ಮಾಡಬಹುದು, ಬೇರೆ ಬೇರೆ ವಿಧಾನ. ನಾವು ಬಳಸಿಲ್ಲ ಸರ್, ನಾವು ಕಳೆನಾಶಕ ನಾವು ಬಳಸಿಲ್ಲ ಸರ್. ಅದು ದೊಡ್ಡ ಲ್ಯಾಂಡ್ ಮಾಡ್ರೆ ಬಳಸ್ತಾರೆ ಸರ್. ಅವರು ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಾರೆ? ನಾವು ಕುರ್ಚಿಗೆ ತಗೊಂಡು ತೆಗೆದು ಬಿಡ್ತೇವೆ ಸರ್. ನಾಗ ಮೂರ್ ಸಾಲ ಇಡ್ಕೊಂಡು ಒಮ್ಮೆ ಅರಗಿಸ್ತವ್ರೆ ನೀಟಾಗಿ, ಸ್ವಲ್ಪ ಉಳಿತೈತೆ ಸರ್ ಇಷ್ಟು. ಆದ್ರಿಂದ ಕಸ ಕೆತ್ತಿಬಿಡ್ತೇವೆ. ನಿಮ್ಮ ಮನೆಯ ಸದಸ್ಯರೇ ಮಾಡ್ತೇವೆ ಸರ್? ನಾವಿಬ್ರು ಗಂಡ ಇಡ್ತಿ, ಇನ್ನೊಂದ್ ಎರಡು ಆಳು ಕರ್ಕೊಂತವ್ರಿ ಆ ಟೈಮ್ದಾಗ, ಎರಡು ದಿವ್ಸ ಮೂರು ದಿವ್ಸ. ಎರಡು ಎಕರೆಗೆ ಸರ್ ಎಷ್ಟು ಆಳಕ್ಕೋ ಗೊತ್ತನೋ, ಒಂದು 20 ಆಳಕ್ಕೋ ಸರ್. ಒಂದಿನದಲ್ಲಿ ಮುಗಿಸ್ತಾರೆ ಒಟ್ಟು ಒಂದ್ 20 ಆಳಿನ ಲೆಕ್ಕ. ಎರಡು ಎಕರೆ, ಎರಡು ದಿವಸ ಆಗ್ಲಿ, ಇಪ್ಪತ್ತಾಳಿನ ಲೆಕ್ಕ. 20 ಆಳಿನ ಲೆಕ್ಕ ಸರ್. 6,000 ರೂಪಾಯಿ ಕಳೆ ನಿರ್ವಹಣೆ ನಿರ್ವಹಣೆಗೆ ಹೋಗುತ್ತೆ ಸರ್. ಬೇರೆ ಏನ್ ಖರ್ಚು ಇರ್ತದೆ? ಬೇರೆ ಈ ಸುಳಿ ಗೊಬ್ಬರ ಹಾಕಿದ್ದು ಬರ್ತ ಸರ್. ಅದು 4,000. ಯೂರಿಯಾ ಹಾಕಿದ್ದು ಬರ್ತ ಸರ್. ಅನೇಕ ಇರ್ತಾವ ಸರ್. ಆದ್ರೆ ನಮ್ಮ ರೈತರದ್ದು ಏನಾಗೈತಿ, ಹಿಂದಿನ ಪಾರಂಪರ್ಯದ ಖರ್ಚು ಲೆಕ್ಕ ಮಾಡಲ್ಲ ಸರ್. ನಾವು ಬಂದದ್ದ ಖುಷಿ ಪಟ್ಬಿಡ್ತೇವೆ ಸರ್. ಎಷ್ಟು ಖರ್ಚು ಮಾಡ್ತಾ ಇದ್ರಿ? ನಿಮ್ಮ ಕೂಲಿ ಬಗ್ಗೆ ಯೋಚನೆ ಮಾಡಲ್ಲ? ಇಲ್ಲ ಸರ್, ಒಟ್ಟು ಬಂದದ್ದು ಖುಷಿ ಇರ ನಮ್ಗ. 4 ಸೇರ್ ಅಲ್ಸಂದೆ ಯಾವಾಗ ಅಗ್ದಿ ಗುಗ್ರಿ ಹಾಕೊಂಡು ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಊಟ ಮಾಡ್ತೇವೆ. ತೃಪ್ತಿ ಅದು, ತೃಪ್ತಿ ಆಗುತ್ತೆ ಸರ್. ಅದು ಒಂದು ಸ್ವಾಭಾವಿಕ ಬಂದ್ಬಿಡತ್ ಸರ್. ಹ್ಞೂ ಸರ್. ಅದು ಇಲ್ಲಾಂದ್ರೆ ಮತ್ತೆ ಜನರಿಗೆ ಬೆಳೆದ ಕೊಡ್ತಿದ್ದಿಲ್ಲ ಸರ್. ಅದು ಮನಸ್ಸಿಗೆ ಡಿಸ್ಟರ್ಬ್ ಆಗಿದ್ರ ರೈತಗ, ಇಡೀ ಎಲ್ಲ ಉದ್ಯಮದಾರ ಎಲ್ಲರೂ ಬಾಳಾಡೋಕೋದ್ರು ನೋಡಿ. ಅಂದ್ರೆ ರೈತರಿಗೆ ಈ ಸಣ್ಣ ಸಣ್ಣ ಖುಷಿನೇ ಒಂದ್ ದೊಡ್ಡ ಆದಾಯ ಸರ್, ಆದಾಯ ಕೊಡ್ತದೆ. ಜೊತೆಗೆ ನಿಮ್ಗೆ ಅಷ್ಟೊಂದು ಹಣಕಾಸಿನ ವಹಿವಾಟು ಇದ್ರಲ್ಲೇನು ನಡೆಯೋಲ್ಲ. ಇಲ್ಲ ಸರ್. ಮತ್ತೆ ಆದ್ರೂ ಜೀವನಕ್ಕೆ ಮತ್ತೆ ಏನಾದ್ರೂ ಬೇರೆ ಕಡೆ ಕೆಲಸಕ್ಕೆ ಹೋಗೋದು ಈ ತರದೆಲ್ಲ ಮಾಡ್ತಾ ಇರ್ತಾರೆ? ಹೇಗೆ ಬೇರೆ ಸರ್? ಮತ್ತೊಬ್ಬ ರೈತರದು ತೆನಿ ಮುರಿಯಕ್ಕಾಗ್ಲಿ ಅನೇಕ ಕೆಲಸ ಇರ್ತಾವ ಸರ್. ನಮ್ಮ ಮುಗಿಸ್ಕೊಂಡ್ ಕಡೆನ ಮತ್ತೊಂದ್ ಕಡೆಗೆ. ವರ್ಷದಲ್ಲಿ ಈ ತರ ಎಷ್ಟು ದಿನ ನಿಮ್ಗೆ ಕೂಲಿ ಕೆಲಸಗಳಿಗೆ ಹೋಗ್ತೀರ? ಅದು ಸರ್ ಇಲ್ಲಿ ಈ ಭಾಗದಾಗ 8 ತಿಂಗಳನ ಸಿಗ್ತಾವ ಸರ್. 8 ತಿಂಗಳು 8 ತಿಂಗಳು ನಿರಂತರ ಐತ್ರಿ. ನೆಕ್ಸ್ಟ್ 4 ತಿಂಗಳನು ಐತ್ರಿ, ಕೆಲವ್ರು ಹೋಗಾರಿ. ಇಲ್ಲಿ ಕೂಲಿದೇನು ಪ್ರಾಬ್ಲಮ್ ಇಲ್ಲ ಸರ್, ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಸಾಧ್ಯವಾದ್ರೆ ಒಂದ್ ವರ್ಷ ಪೂರ್ತಿ ಸಹಿತ ವರ್ಷ ಪೂರ್ತಿನೂ ಹೋಗ್ಬೋದ್ರಿ. ವರ್ಷ ಪೂರ್ತಿನೂ ಹೋಗ್ಬೋದು. ಬೆಳಿಗ್ಗೆ ನಿಮಗೆ ಎಷ್ಟು ಕೂಲಿ ಸಿಗುತ್ತೆ ಒಂದು ದಿನಕ್ಕೆ? ಬೆಳಿಗ್ಗೆ ಹೋದ್ರ 2 ಗಂಟೆಗೆ 300 ರೂಪಾಯಿ ಸರ್. ಬೆಳಿಗ್ಗೆ ಅಂದ್ರೆ 8 ಕ್ಕ, 8 ಕ್ಕ ಹೋದ್ರ 2 ಗಂಟೆಗೆ 300. ನಾವು ಸಂಜೆ ಮುಂದೆ ಹೋದ್ರ ಅವಾಗ ಒಂದ್ 100 ರೂಪಾಯಿ ರೀ, 400 ರೂಪಾಯಿ ಮಾಡ್ಕೋಬಹುದು. 400 ರೂಪಾಯಿ 2 ಹೊತ್ತು ಸಹಿತ ಹೋಗ್ಬೋದು. ಹೋಗ್ಬೋದು ಸರ್. ಒಂದು 10,000 ರೂಪಾಯಿ ನಿಮ್ಗೆ ನಿರಂತರವಾಗಿ ಕೆಲಸಗಳನ್ನೇ ಅವಲಂಬಿಸ್ಕೊಂಡು ಆದಾಯ ತಗೋಬಹುದು. ಹೌದು ಸರ್. ಬೇರೆ ಕಡೆ ಕೆಲಸ ಹೋಗಿ? ಹೌದು ಸರ್, ಮಾಡ್ತಾರೆ ಸರ್, ಮಾಡ್ತಾರೆ. ಕೆಲವು ಮಂಜುನಾಥ್ ಗುಂಪು ಮಾಡ್ಯಾರ, ಅನೇಕ ಏನರ ಇಲ್ಲದ ಅವಶ್ಯಕತೆ ಇದ್ದಾಗ ಒಂದು ವಸ್ತು ತಗೊಂಡಿರ್ತಾರಲ್ಲ ಅವಕ್ಕೆಲ್ಲ ದುಡ್ದು, ಮತ್ತೆ ನಮ್ಮ ಹೆಣ್ಮಕ್ಳಾದ್ರೂ ಕರೆ ಕೂಲಿ ನಾವು ಸಾಲ ಗಿಲ್ಲ ಕೊಡ್ತಾರೆ, ಮತ್ತೆ ಕೂಲಿ ತಗೊಂಡು ಅದ್ರ ತೀರಿಸ್ಕೊಳ್ಳೋದು. ತೀರಿಸ್ತೇವೆ ಸರ್. ಈ ಸಣ್ಣ ಸಣ್ಣ ಹಿಡಿದಾರಿಗೆ ಈ ಸಂಘಗಳಲ್ಲಿ ಏನಾದ್ರು ಸಹಾಯ ಸಿಗ್ತಾ ಇರ್ತದ ಬೇರೆ ಯಾವ್ದಾರ? ಅದು ಕೆಲವು ಕ್ರಾಪಿಗೆ ಕೊಡ್ತಾರ ಸರ್. ಏನ್ರ ಪುಷ್ಪ ಕೃಷಿ ಮಾಡಿದ್ರ ಆಮೇಲೆ ಏನಾರ ಇವು ಸಾಕು ಪ್ರಾಣಿ ಹಾಲು ಹೈನುಗಾರಿಕೆ ಏನಾರ ಮಾಡಿದ್ರೆ ಸ್ವಲ್ಪ ಸಬ್ಸಿಡಿ ಇರುತ್ತೆ ಸರ್. ನಿಮ್ಗೆ ಹೈನುಗಾರಿಕೆ ಇದೆಯಾ ನಿಮ್ಮನೇಲಿ? ಇಲ್ಲ ಸರ್, ನಾವು ಮಾಡ್ಲಿಲ್ಲ. ಮಾಡ್ಬೇಕು ಸರ್. ದನಕರುಗಳಿದಾವೆ? ದನಕರನು ಇಲ್ಲ ಸರ್, ಈಗ ಕೊಟ್ಬಿಟ್ಟೇನೆ. ಇದ್ದವು ಸರ್, ಮುಂಚೆದ್ದು ಮಾಡಿವ್ ಸರ್, ಎಲ್ಲದ್ ಮಾಡಿ. ಈಗಿಲ್ಲ, ಈಗಿಲ್ಲ. ಜೊತೆಗೆ ಮಾವಿನ ಗಿಡಗಳಿದಾವ ಅಂತ ಹೇಳಿದ್ರಿ ನೀವು? ಹೌದು ಸರ್. ಎಷ್ಟು ಮಾವಿನ ಗಿಡಗಳಿದಾವೆ? ಒಂದ್ 30 ಅದಾವ ಸರ್. ಯಾವ ತಳಿ? ಬೇನಿಸ ಸರ್. ಬೇನಿಸ. ಬೇನಿಸ ಸರ್. ಎಷ್ಟು ಇಳುವರಿ ಬರ್ತದೆ ಪ್ರತಿ ವರ್ಷ? ಅದು ಒಂದು 10 ಕ್ವಿಂಟಲ್ ಆಗ್ಬೋದು ಸರ್. ಆಗ್ತದೆ, 10 ಕ್ವಿಂಟಲ್ ಆಗತ್ ಸರ್. ಆದ್ರ ಅಲ್ಲಿ ಗುತ್ತಿಗೆ ಕೊಟ್ಟಿರ್ತದ ಸರ್ ಅವ್ರು ಇನ್ನೊಬ್ರಿಗೆ, ಅವ್ರು ಕೊಡದ ಒಂದ್ 12-15 ಸಾವಿರ ಕೊಡ್ತಾರೆ. ಅಷ್ಟೇ ಸಾಕಾಗ್ತದ? ಮತ್ತೇನ್ ಮಾಡಿದ್ರೆ ಅವರು ಹೆಚ್ಚಿಗೆ ಕೇಳ್ಬೇಕಾಯ್ತು, ಕೊಡವಲ್ರಿ. ಕೊಟ್ಟಿಲ್ರಿ. ನೀವೇ ಮಾರ್ಕೆಟ್ ಮಾಡಕ್ ಆಗಲ್ವಾ? ಹಾಕವ್ ಸರ್, ಕಿಲೋ 40-30 ಇರತ್ ಸರ್. ಕೊಟ್ರು ಕವ್ ಹಂಗ್ ಮಾಡಿಲ್ಲ ಸರ್. ಮಾಡ್ಬೇಕು ಸೆಟ್ ಅಂದ್ರೆ ಕೆಲಸ ಮಾಡೋರಿಲ್ಲ ಅಂತ ಬಿಟ್ಟಿದ್ರು? ಕೆಲಸ ಮಾಡ್ರಲ್ಲ. ಅದ್ ನೀಟಾಗಿ ಈಗ ಎಣ್ಣೆ ಸ್ಪ್ರೇ ಮಾಡ್ಕೋಬೇಕು, ಅದಕ್ಕೆ ಏನರ ಒಂದ್ ವೈರಸ್ ಬಂದ್ರ ನೋಡ್ಕೋಬೇಕು, ಸ್ವಲ್ಪ ನೀರಿನ ನೋಡ್ಬೇಕು, ಅದನ್ನೆಲ್ಲ ಸಂರಕ್ಷಣೆ ಮಾಡ್ಬೇಕ್ರಿ. ಮತ್ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಸೊ ಆ ತರದ ಒಂದು ಸ್ಕಿಲ್ ನಿಮ್ಮಲ್ಲಿ ಇದ್ರೆ ಯಾರಿಗಾದ್ರೂ ಆ ತರದ ಮಾರ್ಕೆಟ್ ತಿಳುವಳಿಕೆ, ಗಿಡಗಳ ನಿರ್ವಹಣೆ ತಿಳುವಳಿಕೆ, ಮತ್ತೆ ಅವುಗಳನ್ನ ಬಿಡಿಸಿ ಸಹಜವಾಗಿ ಹಣ್ಣು ಮಾಡೋದು, ಹಣ್ಣು ಗಿಡೋದು, ಇಂಥದೆಲ್ಲ ಇದ್ರೆ ನೀವಾಗಿನೇ ಮಾರ್ಕೆಟ್ ಮಾಡ್ಬೋದು. ಅವ್ರು ನಮ್ ಸರ್ ಹೇಳ್ತಾರ ಬಿಡ್ರಿ, ಈ ಇವ್ದು ತೋಟಗಾರಿಕೆ ಇಲಾಖೆ ಅವ್ರಿ, ನಾವು ಮಾವು ಮೇಳ ಇಡ್ತೀವಿ, ನೀವು ನಿಮ್ದಾಗಿನ ಬೆಳೆಸ್ಕೊಂಡು ನಮ್ ಮಾವು ಮೇಳದಾಗ ಮಾರ್ಕರಿ. 8 ದಿವಸ ಮಾವು ಮೇಳ ಮಾಡ್ತಾರ ಸರ್ ಕೊಪ್ಪಳ ಮಾವು ಮೇಳ. ನೀವ್ ಆ ಮೇಳದಲ್ಲಿ ಏನಾದ್ರು ಮಾರಾಟ ಮಾಡಕ್ ಹೋಗಿದ್ರ? ಇಲ್ಲ ಸರ್, ಹೋಗಿಲ್ಲ. ಅದನ್ನ ಮುಂದಿನ ವರ್ಷ ನೋಡ್ಬೋದು. ನೀವು ಹೊರಗಡೆ ಗುತ್ತಿಗೆ ಕೊಟ್ಬಿಡ್ತೀವಿ. ಹ್ಮ್ ಸರ್. ಇದಲ್ದನೆ ಅಂದ್ರೆ ಈಗ ನಿಮ್ದು ಒಂದು ಸಣ್ಣ ಹಿಡುವಳಿ, ಹೌದು ಸರ್, ಮತ್ತೊಂದು ಮಳೆಯಾಶ್ರಿತ, ಹೌದು ಸರ್. ಈ ಇಷ್ಟನೇ ನಿಮ್ಮ ಕೃಷಿಯ ಚಟುವಟಿಕೆಗಳು? ಹೌದು ಸರ್. ಇದಲ್ದನೆ ಬೇರೆ ಭೂಮಿ ಲೀಸ್ ಗಿಡಿಯೋದು, ಅಲ್ಲಿ ವ್ಯವಸಾಯ ಮಾಡೋದು, ಬೀಜೋತ್ಪಾದನೆ ಮಾಡೋದು, ಇಂಥವೇನಾರ ಮಾಡ್ತಾ ಇದ್ರ? ಈಗ ಸದ್ಯ ಮಾಡಿಲ್ಲ ಸರ್. ಆದ್ರೆ ನಮ್ಮಲ್ಲ ಮುಗ್ದಿಂದ ಕೆಲವು ಕೂಲಿ ಅಂತೂವಲ್ರಿ, ಕೂಲಿ ಕೆಲ್ಸಕ್ಕೆ, ಕೂಲಿ ಕೆಲ್ಸಕ್ಕೆ ಹೋಗ್ಬಿಡ್ತ ಸರ್. ನೀವು ಹೋಗ್ತೀರಿ, ನಿಮ್ಮ ಮನೆಯವರು? ಹ್ಞೂ, ಹೋಗ್ತಾರ ಸರ್. ಆದ ಬರ್ತ್ರೆ ಅದನ್ನ ಸಂತಿ ಪ್ಯಾಟಿ ಮನೆಗೆ ಹಾಗು ಹೋಗು ಮಾಡ್ಕೊಂಬಿಡ್ತೀವಿ. ನಿಮ್ಮ ಪ್ರಕಾರ ಒಂದು ಕೃಷಿ ಕುಟುಂಬ ಒಂದು ಚಿಕ್ಕ ಹಿಡುವಳಿ ಭೂಮಿಯಲ್ಲಿ ಒಂದಿಷ್ಟು ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ಅನ್ಸಿದ್ಯಾ? ಹೇಗೆ ಈ ಮಾಡ್ಬೇಕು ಸರ್? ಮತ್ತೆ ನೆಮ್ಮದಿಯಿಂದ ಮಾಡಕ್ ಆಗತ್ ಸರ್. ಅದು ಅನೇಕ ಕೆಲವ್ರಿಗೆ ಅನೇಕ ಚಟ ಇರ್ತಾವ, ಅವಕ್ಕೆ ಯಾವ್ದು ಈಡಾಗಲ್ಲ ಸರ್. ಅದ್ ಇಲ್ದಿದ್ರೆ ಆರಾಮಾಗಿರ್ಬೋದು. ಮತ್ ಸರ್ ಈಗ ನೋಡ್ರಿ, ಏನೋ ಒಂದ್ ಮತ್ ಇಂಥದ್ ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡು, ಮತ್ತೆ PM ಕಿಸಾನ್ ಇಂದ ಒಂದ್ 2,000-3,000 ಹಾಕ್ತಾನ್ರಿ ವರ್ಷ. ಕಿಸಾನ್ ಸಂಬಂಧ ಹಣ ಬರ್ತದೆ? ಬರ್ತ್ ಸರ್. ಕೃಷಿ ಇಲಾಖೆಯಿಂದ ನಿಮ್ಗೆ ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ? ಸಾವಯವ ಇವನ್ ಮಾಡಿದ್ರ ನ್ಯಾವಣಿ, ಅವು ತೃಣಧಾನ್ಯ ಅಂತ ಬರ್ತಾರೆ, ಸಿರಿಧಾನ್ಯ, ಸಿರಿಧಾನ್ಯ ಅವನ್ ಮಾಡಿದ್ರೆ 10,000 ಬೋನಸ್ ಹಾಕಿದ್ರ ಸರ್ ಆಚೆ ವರ್ಷ. ನ್ಯಾವಣಿ ಬೆಳೆದಿದ್ ಸರ್. ನ್ಯಾವಣಿ ಬೆಳೆದಿದ್ದು ನ್ಯಾವಣಿ ಬೆಳೆದಿದ್ದು ಎಷ್ಟು? 1.5 ಎಕರೆ ಹಾಕಿದ್ರ? ಇಲ್ಲ, 1 ಎಕರೆ ನ್ಯಾವಣಿ ಹಾಕಿದ್ ಸರ್. 1 ಎಕರೆ ಇನ್ನು ಸಜ್ಜಿ ಹಾಕಿದ್ದೆ. ಅದನ್ನ GPS ಮಾಡಿಕೊಟ್ಟಿದ್ ಸರ್. ಆಗಿದ್ದು ಸರ್ ಎಷ್ಟಾಯ್ತು ನ್ಯಾವಣಿ? ನ್ಯಾವಣಿಗೆ ಒಂದ್ 10,000 ಕೊಟ್ಟಿದ್ ಸರ್. ಅವ್ರು ಕೊಟ್ಟಿದ್ರು ನ್ಯಾವಣಿ ಮಾರಾಟ ಬಂದ ಎಷ್ಟು ಬಂತು? ಅದು ಒಂದು 6 ಕ್ವಿಂಟಲ್ ಆಗಿತ್ತು ಸರ್. ಏನ್ ರೇಟ್ ಹೋಯ್ತು? ಅವಾಗ ಒಂದ್ 5,000 ಹೋತ್ರಿ, ಅವಾಗ ರೇಟ್ ಇತ್ತು ಸರ್. ಈಗ ಹೋದ ವರ್ಷಲಿದ್ದ ರೇಟ್ ಕಮ್ಮಿ. ಕ್ವಿಂಟಲ್ಗೆ ಎಷ್ಟು ರೇಟ್ ಸಿಗುತ್ತೆ? ಕ್ವಿಂಟಲ್ಗೆ ಮಿನಿಮಮ್ ಈಗ ಬರೇ 3,000 ಆಯ್ತು ಸರ್. ಅವಾಗ 6,000 ಆಗಿತ್ತು, ಮ್ಯಾಕ್ಸಿಮಮ್ ಆಗ್ಬಿಟ್ಟಿತ್ತು ಸರ್. ಒಂದ್ 30,000 ಆಗಿತ್ತು. ಹ್ಞೂ ಸರ್. ನೆವಣಿದು? ಹ್ಞೂ ಸರ್. ಈಗ ನೆವಣಿಗೆ ಬೇಡಿಕೆ ಇದೇನಾ ನಿಮ್ ಪ್ರಕಾರ? ಹೇ, ಬೇಡಿಕೆ ಐತಲ್ರಿ, ಇದು ಬೆಂಗಳೂರು ಪಂಗಳೂರು ಬಹಳ ಉಣ್ತಾರ್ರಿ, ಎಲ್ಲರೂ ಬೇಡಿಕೆ ಐತಿ. ಇಲ್ಲಿ ಕೆಲವರು ಅದನ್ನ ಎಲ್ಲ ಸಂಗ್ರಹ ಮಾಡಿ ಮಿಷನ್ ಮಾಡಿ ಅದನ್ನೆಲ್ಲ ಪ್ರೊಸೆಸರ್ ಮಾಡ್ತಾರ್ರಿ. ಅದನ್ನ ಇಲ್ಲಿ ನಿಮ್ಮೂರಲ್ಲಿ? ಇಲ್ಲಿ ಮಾಡಲ್ಲ ಸರ್, ಇಲ್ಲಿ ಮಾಡಲ್ಲ. ಇಲ್ಲಿ ಕೊಟ್ಟಿತ್ತಲ್ಲ ಅಲ್ಲೇ ಐತ್ರಿ ಸರ್. ನೆವಣಿ ಸಂಸ್ಕರಣೆ ಘಟಕ ಇದೆ? ಆಯ್ತು ಸರ್. ಏನ್ ಮಾಡ್ತಾರೆ ಅದರಲ್ಲಿ ಅವರು? ಅವರು ಅದನ್ನೆಲ್ಲ ಹಳ್ಳು ಎಲ್ಲದೂ ಇದನ್ನ ಮಾಡಿ ಅದನ್ನ ಅಕ್ಕಿ ಮಾಡಿ ಕಳಿಸ್ತಾರೆ ಸರ್. ಅಕ್ಕಿ ಮಾಡಿ ಕಳಿಸ್ ಪಾಕೆಟ್ ಮಾಡ್ತಾರ? ಹಾಗೆ ಚೀಲಗಟ್ಟಲೆ ಪಾಕೆಟ್ ಮಾಡ್ತಾರ್ರಿ ಅವರು. 500 ಗ್ರಾಮ್ಲಿದ ಪಾಕೆಟ್ ಮಾಡ್ತಾರ್ರಿ. 1/2 ಕೆಜಿ ಪಾಕೆಟ್, 1 ಕೆಜಿ ಪಾಕೆಟ್ ಈ ತರ ಮಾಡ್ತಾರೆ. ಅವ್ರಿಗೆ ಹ್ಯಾಂಗ್ ಲಿಂಕ್ ಇರ್ತಾವ ಅಂದ್ರೆ ಸರ್, ಬೆಂಗಳೂರಾಗ ಅಲ್ಲಿ ಅದನ್ನ ಸಪ್ಲೈ ಮಾಡೋರು ಒಂದಕ್ಕೊಂದು ಲಿಂಕ್ ಇರ್ತಾರೆ, ಗುಂಪು ಇದು ಇರ್ತಾರ, ಕಂಪ್ನಿ ಕಂಪ್ನಿ ಕಳಿಸ್ತಾರೆ ಸರ್. ಸೊ ಆ ರೀತಿಯಿಂದನೂ ಸ್ವಲ್ಪ ಒಂದಿಷ್ಟು ಫೈನಾನ್ಸಿಯಲ್ ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಗಟ್ಟಿ ಆಗ್ತಾರೆ. ಹಾಕತ್ ಸರ್ ನವಣಿ? ಹಾಕತ್ರಿ. ಬೆಳೆಯುವಂತ ರೈತರಿಗೂ ಸಹಿತ ಆಗತ್ ಸರ್. ಒಳ್ಳೇದು. ಹನುಮಪ್ಪ ಕರಿಬಸಪ್ಪ ಗೋನಾಳ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ

ಬಂದ ಬಂದ ನೇಗಿಲ್ಲ ಯೋಗಿ ತಂದ ತಂದ ಆನಂದದ ಅಡಗಿ ಬಂದ ಬಂದ ನೇಗಿಲ್ಲ ಯೋಗಿ ಬಂದ ಬಂದ ನೇಗಿಲ್ಲ ಯೋಗಿ ಬಂದ ಬಂದ ನೇಗಿಲ್ಲ ಯೋಗಿ ಬಂದ ಬಂದ ನೇಗಿಲ್ಲ ಯೋಗಿ ಬಂದ ಬಂದ ನೇಗಿಲ್ಲ ಯೋಗಿ ಬಂದ ಬಂದ ನೇಗಿಲ್ಲ ಯೋಗಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಹಾಗೂ ರೇಷ್ಮೆ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಪ್ಪಳ ಅವರ ಪ್ರಕಟಣೆ ರೇಷ್ಮೆ ಇಲಾಖೆಯ ಜಿಲ್ಲಾ ಪಂಚಾಯತ್ ಕೊಪ್ಪಳ ಅವರ 2025-26 ಸಾಲಿನಲ್ಲಿ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳ ವಿವರ ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣಕ್ಕೆ ಸಹಾಯಧನ 1,000 ಚದರಡಿ ಮನೆಗೆ 450,000 600 ಚದರಡಿ ಮನೆಗೆ 325,000 ಮತ್ತು 225 ಚದರಡಿ ಮನೆಗೆ 90,000 ನೀಡಲಾಗುತ್ತದೆ ಕೇಂದ್ರ ಪುರಸ್ಕೃತ ಸಿಲ್ಕ್ ಸಮಗ್ರ ಯೋಜನೆಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುತ್ತದೆ ದ್ವಿತಳಿ ಚಾಕಿಗೆ ಪ್ರೋತ್ಸಾಹಧನ ಚಾಕಿ ತೋಟ ನಿರ್ವಹಣೆ ಚಾಕಿ ಸಾಕಾಣಿಕಾ ಕಟ್ಟಡ ನಿರ್ಮಾಣ ಮತ್ತು ಸಲಕರಣೆಗಳ ಖರೀದಿಗೆ 13,00,000 ಹಣವನ್ನು ಸಹಾಯಧನ ನೀಡಲಾಗುತ್ತದೆ ಎಂದು ಶ್ರೀ ಸಿಎಲ್ ಸತೀಶ್ ರೇಷ್ಮೆ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ಕೊಪ್ಪಳ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಹಾಗೂ ಗವಿಸಿದ್ದೇಶ್ವರ ಜಾತ್ರೆಗೆ ಸ್ವಾಗತ ಕೋರಿದ್ದಾರೆ ರೈತ ಬಾಂಧವರೇ ಕೃಷಿ ಗೀತೆಗಳನ್ನ ಕೇಳುತ್ತಿರುವಿರಿ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು ನೆಲವನ್ನು ಫಲವತ್ತು ಮಾಡಬೇಕು ನೆಲವನ್ನು ಫಲವತ್ತು ಮಾಡಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಬಿತ್ತಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹ